ದಾಲ್ಚಿನ್ನಿ ಅಂತೀವಲ್ಲ ಈ ಬೆಳೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ ನೀವು, ಹೆಂಗಿರ್ತದ ನೋಡ್ಲಿಕ್ಕೆ ಏನು ಎಂತ? ದಾಲ್ಚಿನ್ನಿ ಅಂದ್ರೆ ಇದು ಸಿನಮಮ್ ಜೈಲಾನಿಕಮ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಅಂದ್ರೆ ಇದರ ವೈಜ್ಞಾನಿಕ ಹೆಸರು ಸಿನಮಮ್ ಜೈಲಾನಿಕಮ್. ಇದನ್ನ ರೀಸೆಂಟ್ ಆಗಿ ಅಂದ್ರೆ ಸಿನಮಮ್ ವೈರಮ್ ಅಂತ ವರಮ್ ಅಂತಾನು ಕರೀತಾರೆ, ಇದನ್ನ ಕಾಮನ್ ಆಗಿ ಸಿನಮನ್ ಅಂತಾನು ಕರೀತಾರೆ. ಸೊ ಇದು ಲಾರೇಸಿ ಕುಟುಂಬಕ್ಕೆ ಸೇರಿರುತ್ತೆ. ಈ ಲಾರೇಸಿ ಕುಟುಂಬದಲ್ಲಿ 300 ಹೆಚ್ಚಿನ ಜಾತಿ ಮರಗಳು ಕೂಡ ಇದಾವೆ. ಇದರಲ್ಲಿ ಸಿನಮಮ್ ಕ್ಯಾಶಿಯಾ ಅಂತ ಬರುತ್ತೆ, ಅಂದ್ರೆ ಚೈನಾ ಕ್ಯಾಶಿಯಾ. ಸಿನಮಮ್ ಮಲಬಾತ್ರಮ್ ಅಂತ ಬರುತ್ತೆ, ದೊಡ್ಡ ದಾಲ್ಚಿನ್ನಿ. ಸಿನಮಮ್ ಚಮಾಲ ಅಂತ ಬರುತ್ತೆ, ತೇಜ್ ಪತ್ ಅಂತ. ಇದು ಈ ತರ ಬೇರೆ ಬೇರೆ ಜಾತಿ ಮರಗಳು ಕೂಡ ಈ ಸಿನಮಮ್ ಅಲ್ಲಿ ಇದಾವೆ. ಸೊ ಇದು ಮುಖ್ಯವಾಗಿ ಶ್ರೀಲಂಕಾ ದ್ವೀಪಕ್ಕೆ ಸೇರಿದ್ದು, ಆಮೇಲೆ ಮತ್ತೆ ಇಂಡಿಯಾದಲ್ಲಿ ಕೂಡ ಅಂದ್ರೆ ಭಾರತದಲ್ಲಿ ಕೂಡ ಇದನ್ನ ಚಾಗಿ ಬೆಳೀತಾರೆ. ಮತ್ತೆ ಇದು ಇದ್ರ ಮುಖ್ಯ ಭಾಗಗಳನ್ನ ಏನಿದಾವೆಲ್ಲ, ತೊಗಟೆ ಎಲೆ ಮತ್ತೆ ಇತ್ತಿತ್ತಿಗೆ ಬಿಡಿಕಾಯಿ ಅಂದ್ರೆ ಮೊಗ್ಗು ಏನಿದೆಯಲ್ಲ, ಅದನ್ನ ಮಸಾಲೆ ಪದಾರ್ಥಗಳಲ್ಲಿ ಬಹಳಷ್ಟು ಉಪಯೋಗ ಮಾಡ್ತಾರೆ, ಮತ್ತೆ ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಹಳಷ್ಟು ಉಪಯೋಗ ಮಾಡ್ತಾರೆ. ಇದು ಗಿಡ ಎಷ್ಟು ಎತ್ತರ ಬೆಳೆಯುತ್ತೆ ನೋಡ್ಲಿಕ್ಕೆ ಹೆಂಗಿರುತ್ತೆ? ಗಿಡ 15-20 meters ವರೆಗೂ ಬೆಳೆಯುತ್ತೆ, 8-15 ಇಲ್ಲ 20 meters ಅಗಲಾಗಿ ಬೆಳೆಯುತ್ತಾ ಅಥವಾ ಬೇವಿನ ಗಿಡ ಬೆಳೆದಂಗೆ ಸೀದಾ ಹಂಗೆ ಮೇಲೆ ಹೋಗ್ತಾ ಇರುತ್ತಾ ಹೇಗೆ? ಸರಿ, ಇದು ಮುಖ್ಯವಾಗಿ ಅರಣ್ಯ ಪ್ರದೇಶಗಳಲ್ಲಿ ಬೆಳೆಯುವಂತ ಬೆಳೆ ಇದು ಮೊದಲದಾಗಿ. ಈಗ ಇತ್ತೀಚೆಗೆ ಅಂದ್ರೆ ಸುಮಾರು ಇವರೇನು ಬ್ರಿಟಿಷರು ಏನು ಅದನ್ನ ಸಾಂಬಾರು ಬೆಳೆಗೆ ಅದನ್ನ ಉಪಯೋಗ ಮಾಡ್ತಿದ್ರು, ಅವಾಗಲಿಂದ ಆಗಿನಿಂದ ಏನ್ ಮಾಡ್ತಿದಾರೆ ಅದನ್ನ ಪ್ಲಾಂಟೇಶನ್ ಅಂದ್ರೆ ನೆಡುತೋಪುಗಳಲ್ಲಿ ಕೂಡ ಬೆಳೆಸ್ತಿದಾರೆ, ಮತ್ತೆ ರೈತರ ಹೊಲಗಳ ಬದುಗಳಲ್ಲಿ ಕೂಡ ಅದನ್ನ ಬೆಳೆಸಬಹುದು. ಇದು ಸುಮಾರು 5-8 meters ಅಗಲನು ಬೆಳೆಯುತ್ತೆ, ಮತ್ತೆ ಉದ್ದ ನಿಮಗೆ ಅಂದ್ರೆ ಎತ್ತರ ಸುಮಾರು 8-15-20 meters ವರೆಗೂ ಬೆಳೆಯುತ್ತೆ. ಇದನ್ನ ಆರ್ಥಿಕವಾಗಿ ಬೆಳಿಬಹುದಾ, ತೋಟಗಾರಿಕೆ ಬೆಳೆಯಾಗಿ ಅಥವಾ ಅರಣ್ಯ ಬೆಳೆಯಾಗಿ? ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅರಣ್ಯ ಪ್ರದೇಶಗಳಲ್ಲಿ ಇದೆ ಸರ್, ಈ ನಿತ್ಯಾರ ಧೋರಣ ಕಾಡುಗಳಲ್ಲೆಲ್ಲ ಇದು ಯಥೇಚ್ಛವಾಗಿ ಬೆಳೀತಾ ಇದೆ. ಆದ್ರೆ ಇದನ್ನ ಸಾಂಬಾರು ಪದಾರ್ಥಕ್ಕೆ ಹೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ಈಗ ಇದನ್ನ ತೋಟಗಾರಿಕೆ ಬೆಳೆ ಅಂತಾನು ಉಪಯೋಗಿಸ್ತಿದ್ದಾರೆ. ಈಗ ಇದನ್ನ ನಮ್ಮ ರೈತರು ಯಾವ ರೀತಿ ಅಳವಡಿಸಿಕೊಂಡು ಬೆಳಿಬೇಕು? ಪ್ರತಿ ನಮ್ಮ ತೋಟದೊಳಗೆ 1-2 ಗಿಡ ಹಾಕೊಂಡು ಸುಮ್ಮನೆ ಇರೋದು, ಅದನ್ನ ಪ್ರಮುಖ ಬೆಳೆಯಾಗಿ ಅದು ಅಂತರವನ್ನು ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವುದು ಒಳ್ಳೆಯದು ಹೇಗೆ? ಸರ್, ದಾಲ್ಚಿನ್ನಿ ಮರನ ನಾವು ಸಸಿಗಳ ಅಂದ್ರೆ ಬೀಜಗಳಿಂದ ಕೂಡ ಸಸಿಗಳನ್ನ ಮಾಡಬಹುದು, ಮತ್ತೆ ಇಲ್ಲ ಅಂದ್ರೆಗಿನ್ನ ನಾವು ಅದರ ಕಾಂಡದ ಕಡ್ಡಿಗಳನ್ನ ಅಂದ್ರೆ ಕಟಿಂಗ್ಸ್ ಅಂತ ಕರಿತೀವಲ್ಲ, ಅದರಿಂದ ನಾವು ಗಿಡಗಳನ್ನ ಬೆಳೆಸಬಹುದು. ಸೊ ಎರಡು ರೀತಿಯಿಂದ ಈ ಗಿಡಗಳನ್ನ ಬೆಳೆಸಬಹುದು. ನೀವು ಈಗ ರೈತರು ಇದನ್ನ ಹೊಲದಲ್ಲಿ ಹಚ್ಚಬೇಕಂದ್ರೆ ಸುಮಾರು 1-2 years ನರ್ಸರಿಯಲ್ಲಿ ಬೆಳೆದಂತ ಗಿಡಗಳನ್ನ ಅವರು ಸಂಗ್ರಹಿಸಿ ಅದನ್ನ ಪ್ಲಾಂಟಿಂಗ್ ಅಂದ್ರೆ ಸಸಿನ ನಾಟಿ ಮಾಡ್ಬೇಕಾಗುತ್ತೆ. ಸುಮಾರು 50-60 cm³ ಅಂದ್ರೆ ಗುಂಡಿಗಳಲ್ಲಿ ಮೊದಲಿಗೆ ಕಾಂಪೋಸ್ಟ್ ಮತ್ತು ಮೇಲ್ಮನ್ ತುಂಬಿಸಬೇಕು. ನೆಟ್ಟ ನಂತರ ಮತ್ತೆ ನಾವು ಸ್ವಲ್ಪ ಗೊಬ್ಬರನ ಕೊಡ್ಬೇಕಾಗುತ್ತೆ. ಆದ್ರೆ ನೀವು ಅದನ್ನ ಬೇರೆ ಬೇರೆ ರೀತಿಗೂ ಬೆಳೆಸಬಹುದು. ಈಗ ಶ್ರೀಲಂಕಾದಲ್ಲೆಲ್ಲ ತೊಗಟೆಗೆ ಬೆಳೆಸ್ತಾರೆ, ತೊಗಟೆಗೋಸ್ಕರ. ತೊಗಟೆಗೆ ನೀವು ಬೆಳೆಸಬೇಕಾದ್ರೆ ಅಂದ್ರೆ ನೆಡುತೋಪು ನಿರ್ಮಾಣ ಮಾಡ್ಬೇಕಂದ್ರೆ ಬಹಳಷ್ಟು ಅಂತರ ಕಡಿಮೆ ಇರಬೇಕು, ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಕ್ಕೆ. ಈಗ 1.2 meters x 0.6 meters ಅಂತರದಲ್ಲೂ ಕೂಡ ನಾವು ನೆಡಬಹುದು. ಇದರಿಂದ ನಿಮ್ಗೆ ಗಿಡಗಳ ಸಂಖ್ಯೆ, ಎಕರೆಗೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಅದು ತೊಗಟೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಗುಣಮಟ್ಟನು ಬಹಳಷ್ಟು ಬರುತ್ತೆ. ಅಂದ್ರೆ ಇಡೀ ಹೊಲದ ತುಂಬಾನೇ ಬೆಳೆಯೋದು ಒಳ್ಳೇದು ಅಥವಾ ಬದಿಗೆ ಹಾಕೋದು ಒಳ್ಳೇದು? ಇದು ರೈತರು ಇದನ್ನ ಯಾವ್ದಕ್ಕೋಸ್ಕರ ಬೆಳೆಸ್ತಿದಾರ ಅಂತ ಅದ್ರ ಮೇಲೆ ನಾವು ಹೇಳಬಹುದು. ಈಗ ನೆಡುತೋಪುಗಳನ್ನ ಮಾಡಿದ್ರೆ ಕಂಪ್ಲೀಟ್ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ದಾಲ್ಚಿನ್ನಿನ ಬೆಳೆನ ಬೆಳೆಯಬಹುದು. ಅಂದ್ರೆ ಈ 1.2 meters x 0.62 meters ಇಲ್ಲ 1.1x1 meter ಆತರ ನೆಡುತೋಪುಗಳಲ್ಲಿ ನೀವು ಬೆಳೆಯೋದ್ರಿಂದ ನಿಮಗೆ ಸಸಿಗಳ ಸಂಖ್ಯೆ ಜಾಸ್ತಿ ಬರುತ್ತೆ, ಮತ್ತೆ ಅದರ ಅಂತರ ಕಡಿಮೆ ಇರೋದ್ರಿಂದ ಗಿಡಗಳ ಸಂಖ್ಯೆನೂ ಜಾಸ್ತಿ ಇರುತ್ತೆ, ಮತ್ತೆ ನಿಮ್ಗೆ ಇಳುವರಿನೂ ಜಾಸ್ತಿ ಇರುತ್ತೆ ತೊಗಟೆಗೋಸ್ಕರ ಬೆಳೆಯೋದ್ರಿಂದ. ಮಿಡಿಕಾಯಿಗೋಸ್ಕರ ಬೆಳೆಯಬೇಕಾದ್ರೆ ಅದು ಅದಕ್ಕೆ ಹಂದ್ರ ಅಂದ್ರೆ ಕ್ರೌನ್ ಅಂತೀವಲ್ಲ ನಾವು ಇಂಗ್ಲಿಷ್ ಅಲ್ಲಿ, ಆ ಕ್ರೌನ್ ಜಾಸ್ತಿ ಬೆಳಬೇಕು. ನಿಮ್ಗೆ ಎಷ್ಟು ಹಂದ್ರ ಜಾಸ್ತಿ ಆಗುತ್ತಲ್ಲ ಅದರಲ್ಲಿ ಹಣ್ಣಿನ ಪ್ರಮಾಣ ಅಂದ್ರೆ ಕಾಯಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ರೈತರು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಮತ್ತು ಬೆಳೀತಾ ಇದಾರೆ, ಬೆಳೀಲಿಕ್ಕೆ ಇಷ್ಟಪಡ್ತಾ ಇದಾರೆ ಅಂತ? ಸರ್, ಈಗ ರೈತರು ಉತ್ತರ ಕನ್ನಡದಲ್ಲಿ ಎಲ್ಲ ಸ್ವಲ್ಪ ಜನ ಪ್ಲಾಂಟೇಶನ್ಸ್ ಮಾಡಿದ ಅಂದ್ರೆ ನೆಡುತೋಪುಗಳನ್ನು ಬೆಳೆಸ್ತಾ ಇದಾರೆ ಸರ್. ಇಲ್ಲೆಲ್ಲ 1x1 meters ಅಂದ್ರೆ ಗಿಡದಿಂದ ಗಿಡಕ್ಕೆ 1 meter ಸಸಿ ಅಂದ್ರೆ ಸಾಲಿನಿಂದ ಸಾಲಿಗೆ 1 meter ಅಂತರದಲ್ಲಿ ಬೆಳೆಸ್ತಾ ಇದಾರೆ. ಇಲ್ಲಿ ಮುಖ್ಯವಾಗಿ ಅವರು ಅದನ್ನ ಎಲೆ ಮತ್ತೆ ಅದನ್ನ ಏನು ಮಿಡಿಕಾಯಿ ಅಂತೀವಲ್ಲ ಅದನ್ನ ಇಲ್ಲಿ ಬಹಳಷ್ಟು ಉಪಯೋಗ. ಆದ್ರೆ ಇಲ್ಲಿ ಸದ್ಯ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಯಾರು ಅದನ್ನ ತೊಗಟೆ ತೆಗಿಯಕ್ಕೆ ಉಪಯೋಗ ಮಾಡಂಗಿಲ್ಲ. ತೊಗಟೆ ತೆಗಿಬೇಕಂದ್ರೆ ನೀವು ಗಿಡಗಳನ್ನ 3-4 ವರ್ಷ ಬೆಳೆಯಕ್ ಬಿಡ್ಬೇಕು. ಬೆಳೆ 3-4 ವರ್ಷ ಬೆಳೆದ ತಕ್ಷಣ ಅದನ್ನ ನೆಲದಿಂದ 30 ಸೆಂಟಿಮೀಟರ್ ಅಂತರದಲ್ಲಿ ಕಟಾವ್ ಮಾಡ್ಬೇಕು. ಕಟಾವ್ ಮಾಡಿದಾಗ ಏನಾಗುತ್ತೆ, ಅದರಿಂದ ಎಳೆ ಚಿಗುರು ಅಂದ್ರೆ ಕಾಫಿ ಶೂಟ್ ಅಂತೀವಿ ನಾವು, ಅಂದ್ರೆ ಕುಳೆಗಳಂತ ಇರಲ್ಲ, ಆ ಕುಳೆಗಳು ಬರ್ತವೆ. ಆ ಕುಳೆಗಳು ಬಂದ ತಕ್ಷಣ ನಮಗೆ ಒಂದು ಗಿಡದಿಂದ ಸುಮಾರು ಅಟ್ಲೀಸ್ಟ್ 10 ವರೆಗೂ ಕುಳೆಗಳು ಬರ್ತವೆ. ನಮಗೆ 3-5 ಕುಳೆಗಳು ನಾವು ಇಟ್ಕೊಂಡ್ರೆ ಅದ್ರದ್ದು ಅಂದ್ರೆ ಈಲ್ಡ್ ಏನಂತೀವಲ್ಲ ಅದನ್ನ ಜಾಸ್ತಿ ಬರುತ್ತೆ. ಮತ್ತೆ ಅದನ್ನ ಆ ಕುಳೆ ಬಂದಂತ ಕುಳೆಗಳನ್ನ ಅದು ಸುಮಾರು 4 ಸೆಂಟಿ ಅಂದ್ರೆ 2 ಮೀಟರ್ ಎತ್ತರ ಬೆಳೆದಾಗ, ಮತ್ತೆ ಅಥವಾ 4-6 ಸೆಂಟಿಮೀಟರ್ ಅದ್ರ ಕಾಂಡದ ದಪ್ಪ ಆದಾಗ ನಾವು ಮತ್ತೆ ಕಟಾವ್ ಮಾಡಿ ಆ ತೊಗಟೆ ತೆಗೆಯಲು ನಾವು ಅದನ್ನ ಬಳಸ್ಬೋದು. ಈ ರೀತಿ ತೊಗಟೆ ನಮಗೆ ತೊಗಟೆ ಬೇಕಂದ್ರೆ ಈ ರೀತಿ ಕಟಾವ್ ಮಾಡಿ ಅದಕ್ಕೆ ಸ್ಟೂಲಿಂಗ್ ಅಂತೀವಿ ನಾವು. ಈ ರೀತಿ ಸ್ಟೂಲಿಂಗ್ ಮಾಡೋದ್ರಿಂದ ನಾವು ತೊಗಟೆಗೆ ನಾವು ಅಂತ ಗಿಡಗಳನ್ನ ಉಪಯೋಗಿಸ್ಬೋದು. ಹಂಗೆ ತೊಗಟೆ ತಕ್ಕೋಂತ ಇದ್ರೆ ಅದು ಒಣಗಿಬಿಡುತ್ತಾ ಬೆಳೆಯುವಂತ ಸಂದರ್ಭ? ನಿಂತ ಮರಕ್ಕೆ ತೊಗಟೆ ತೆಗೆಯೋದಾದ್ರೆ ಸರ್ ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ನಾವು, ಸುಸ್ಥಿರ ಕೊಯ್ಲು ಅಂತ. ಸುಸ್ಥಿರ ಕೊಯ್ಲು ಅಂದ್ರೆ ಯಾವುದೇ ಒಂದು ಮರ ನಾವು ತೊಗಟೆನ ತೆಗಿಬೇಕಂದ್ರೆ ಯಾವಾಗಲೂ ಉದ್ದನೆಯ ಪಟ್ಟಿಗಳಲ್ಲಿ ತೆಗಿಬೇಕು. ಈಗ ಮರ ಒಂದು 100 ಸೆಂಟಿಮೀಟರ್ ಅದ್ರ ವ್ಯಾಸ ಇತ್ತಂದ್ರೆ ನಾವು 25 ಸೆಂಟಿಮೀಟರ್ ವ್ಯಾಸದಷ್ಟೇ ನಾವು ತೆಗಿಬೇಕು, ಅದನ್ನ ಪಟ್ಟಿಗಳಲ್ಲಿ ತೆಗಿಬೇಕು. ಮತ್ತೆ ಪಟ್ಟಿಗಳಲ್ಲಿ ತೆಗಿಬೇಕಾದ್ರೆ ವಿರುದ್ಧ ದಿಕ್ಕಿನಲ್ಲಿ ಒಂದು ಪಟ್ಟಿ ಈ ಕಡೆ ನಾರ್ತ್ ಇದ್ರೆ ಇನ್ನೊಂದು ಪಟ್ಟಿ ದಕ್ಷಿಣಕ್ಕೆ ಇರಬೇಕು. ಸೊ ಆ ರೀತಿ ಪಟ್ಟಿಗಳಲ್ಲಿ ತೆಗೆದ್ರೆ ನಾವು ಏನಾಗುತ್ತೆ ಆ ಗಿಡಕ್ಕೆ ಹಾನಿನೂ ಆಗಲ್ಲ, ಮತ್ತೆ ಆ ಗಿಡ ತೊಗಟೆ ಏನ್ ತೆಗೆದಿರ್ತೀವಲ್ಲ ಆ ತೊಗಟೆನ ಬೆಳವಣಿಗೆಗೂ ಉಪಯೋಗ ಆಗುತ್ತೆ. ಆದ್ರೆ ತೊಗಟೆ ತೆಗಿಬೇಕಾದ್ರೆ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅದೇ ಹೇಳಿದೆ ಸರ್, ಸ್ಟೂಲಿಂಗ್ ಅಂತ. ಗಿಡ 4 ವರ್ಷ ಆದ್ಮೇಲೆ ಅದನ್ನ ಕಟಾವ್ ಮಾಡ್ಬೇಕು ನೆಲದಿಂದ 30 ಸೆಂಟಿಮೀಟರ್. ಅದು ಏನು ಕುಳೆಗಳು ಅಂದ್ರೆ ಕಾಪೀಸ್ ಬರುತ್ತಲ್ಲ, ಆ ಕಾಪೀಸ್ 2 ವರ್ಷ ಆದ್ಮೇಲೆ ಕಟ್ ಮಾಡಿ ಅದನ್ನ ನಾವು ಬ್ಲೇಡ್ ಇಂದ ತೆಗೆದ್ರೆ ಅಂದ್ರೆ ಕತ್ತಿಯಿಂದ ಶಾರ್ಪ್ ಕತ್ತಿಯಿಂದ ನಾವು ಕಟಾವ್ ಮಾಡಿದಾಗ ತೊಗಟೆನ ತೆಗಿಬಹುದು. ಈಗ ಮಾರ್ಕೆಟ್ ಅಲ್ಲಿ ಮಾರ್ತಾರಲ್ಲ ರೋಲ್ಸ್ ರೋಲ್ಸ್ ತರ ಚಕ್ಕೆ ಬರುತ್ತಲ್ಲ, ಅದನ್ನ ಮಾಡ್ಬೇಕಂದ್ರೆ ನಾವು ಈ ರೀತಿ ಕುಳೆಗಳ ಮುಖಾಂತರ ನಾವು ತೊಗಟೆನ ತೆಗಿಬೇಕಾಗುತ್ತೆ. ಈ ತೊಗಟೆ ತೆಗೆದ ನಂತರ ಅದ್ರ ದಿಂಡು ಉಳಿಯುತ್ತಲ್ಲ, ಏನ್ ಮಾಡ್ತಾರೆ ಅದನ್ನ? ಸರ್ ದಿಂಡು ಉಳಿಯಲ್ಲ ಸರ್, ಆ ದಿಂಡು ಕೆಳಗಿಂದ ಏನಂತ ಮತ್ತೆ ಚಿಗುರಕ್ ಬಿಡ್ತೀವಿ ನಾವು. ಈಗ ನಾವು 4 ವರ್ಷದ ಗಿಡವನ್ನ ಕಟ್ ಮಾಡಿ ಅದರ ತೊಗಟೆಯನ್ನ ತಕ್ಕೊಳ್ತೀವಿ, ಕಟಾವ್ ಮಾಡಿದ್ಮೇಲೆ. ಓಕೆ, ಆ ನಂತರ ಬರೀ ಅದ್ರ ತೊಗಟೆ ಎಷ್ಟ ತಗೊಳ್ತೀವೋ ಅದರ ದಿಂಡು ಎಲ್ಲಾನು ಕಟ್ ಮಾಡಿ ಅದನ್ನ ಮಸಾಲೆ ಪದಾರ್ಥ ಅಂದ್ರೆ ನಮ್ಗೆ ಏನು ಉಪಯೋಗ ಬರುತ್ತಲ್ಲ. ಈಗ ನಮ್ಗೆ ಏನಿದೆ ಅಂದ್ರೆ 4 ಸೆಂಟಿಮೀಟರ್ ಇಂದ 6 ಸೆಂಟಿಮೀಟರ್ ದಪ್ಪ ಇರೋಂತವ್ ಏನಿದೆ ಅಲ್ಲ ಅದ ಕಾಂಡದ್ದು, ಆ ಕಾಂಡದ್ದು ತೊಗಟೆ ಚೆನ್ನಾಗಿರುತ್ತೆ ಮಾರ್ಕೆಟ್ಗೆ. ತೊಗಟೆ ಅಷ್ಟೇ ಚೆನ್ನಾಗಿದ್ರೆ ಅಷ್ಟೇ ಚೆನ್ನಾಗಿರಲ್ಲ ತೊಗಟೆ ಅಷ್ಟೇ ಒಳಗಿಂದ ಹೋಲ್ಸಲ್ಲಿ ಬರಲ್ಲ. ಮತ್ತೆ ಎಲೆ ಏನಿದೆಯಲ್ಲ ಎಲೆನ ನಾವು ಸುಗಂಧ ದ್ರವ್ಯ ಎಣ್ಣೆ ಈಗ ನಾವು ತೊಗಟೆಯಿಂದ ದಾಲ್ಚಿನಿ ತೊಗಟೆಯಿಂದ ನಾವು ಸುಗಂಧ ದ್ರವ್ಯ ಎಣ್ಣೆನು ತಯಾರಿಸಬಹುದು, ಮತ್ತೆ ಎಲೆಗಳಿಂದ ತಯಾರಿಸಬಹುದು, ಮಗ್ಗಿಂದನು ತಯಾರಿಸಬಹುದು. ಸೊ ಅದು ಏನಿರುತ್ತಲ್ಲ ಎಲೆಗಳು ಉಳಿದಿದ್ದೆಲ್ಲ ನಾವು ಸುಗಂಧ ದ್ರವ್ಯ ಎಣ್ಣೆ ತಯಾರಿಸಲು ನಾವು ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಲು ಅದನ್ನ ಉಪಯೋಗಿಸಬಹುದು ನಾವು. ಹಾಗಾಗಿ ಮಾರುಕಟ್ಟೆ ಇದಕ್ಕೆ ಬಹಳ ವ್ಯಾಪ್ತಿ ಚೆನ್ನಾಗಿದೆಯಾ? ಅದು ದೇಶ ವಿದೇಶ ಬೇರೆ ರಾಜ್ಯ ಎಲ್ಲಾ ಕಡೆಗೂ ಇದೆಯಾ? ಮಾರುಕಟ್ಟೆಯಲ್ಲಿ ದಾಲ್ಚಿನ್ನಿ ಚಕ್ಕೆಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಸರ್. ಅದು ಸುಮಾರು 500-600 ರೂಪಾಯಿ ಒಂದು ಕೆಜಿ ಚಕ್ಕೆಗಿದೆ. ಎಲೆಗಳಿಗಾದ್ರೆ ಒಂದು ಕೆಜಿಗೆ ನಾವು ದಲ್ಲಾಳಿಗಳ ಮುಖಾಂತರ ಮಾಡಿದ್ರೆ 30 ರೂಪಾಯಿ ಒಂದು ಕೆಜಿ ಎಲೆಗಿದೆ. ಅದೇ ನಾವೇ ಮಾರ್ಕೆಟ್ ಹುಡ್ಕೊಂಡು ಮಾಡಿದ್ರೆ ಸುಮಾರು 50 ರೂಪಾಯಿಗೆ ಕೆಜಿ ಕಿಲೋ ಇದೆ ಸರ್. ಆದ್ರೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಈಗ ಉತ್ತರ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಮೊದಲೆಲ್ಲ ಚಕ್ಕೆ ಮತ್ತೆ ಎಲೆಗಷ್ಟೇ ಉಪಯೋಗ ಮಾಡ್ತಿದ್ರು ದಾಲ್ಚಿನ್ನಿನ. ಈಗ ಅದು ಎಳೆಕಾಯಿ ಏನಿದೆಲ್ಲ ಮಗ್ಗು ಮಿಡಿಕಾಯಿ ಅದಕ್ಕೆ ಬಹಳಷ್ಟು ಪ್ರಮಾಣ ಬೇಡಿಕೆ ಇದೆ. ನಾನು ಈಗ ನಾವು ಇದರಲ್ಲೇ ನಾನು ಈಗ ನನ್ನ PhD ರಿಸರ್ಚ್ ಮಾಡ್ತಿದ್ರಿಂದ 2 ವರ್ಷದಿಂದ ಒಂದು ಕೆಜಿಗೆ 800 ರೂಪಾಯಿ ಇತ್ತು, ಅದು 800-900 ರೂಪಾಯಿ. ಈಗ ಸದ್ಯ ಮಾರ್ಕೆಟ್ ಬೆಲೆ 1200-1300 ರೂಪಾಯಿ ಇದೆ ಮಿಡಿಕಾಯಿಗೆ. ವಿದೇಶಕ್ಕೂ ರಫ್ತಾಗುತ್ತೆ ಇದಲ್ಲ? ಹಾ, ವಿದೇಶಕ್ಕೆ ಆ ಮಿಡಿಕಾಯಿ ಏನಿದೆಯಲ್ಲ ಸರ್ ಅದರಿಂದ ಮಸಾಲೆ ಪದಾರ್ಥಗಳನ್ನ ತಯಾರಿಸಲು ಉಪಯೋಗಿಸ್ತಾರೆ. ಮತ್ತೆ ಈ ಚಕ್ಕೆ ಮತ್ತೆ ಎಲೆಗಳೇನಿದೆಯಲ್ಲ ವಿದೇಶಕ್ಕೆ ರಫ್ತು ಮಾಡ್ತಾರೆ. ಅಂದ್ರೆ ಪೂರ್ತಿ ಅದು ಬೆಳೆದಂತ ಎಲೆ ಆಗ್ಬಹುದು, ಕಾಂಡ ಆಗ್ಬಹುದು, ಮೊಗ್ಗು ಆಗ್ಬಹುದು, ಇವೆಲ್ಲವೂ ಕೂಡ ಮಸಾಲೆ ಪದಾರ್ಥನೇ ಇವಲ್ಲ? ಈಗ ತೊಗಟೆನ ಮಸಾಲೆ ಪದಾರ್ಥ ಅಂತ ಯೂಸ್ ಮಾಡ್ತಾರೆ, ಮತ್ತೆ ಎಲೆನೋ ಪಲಾವ್ ಎಲೆಯಾಗಿ ಯೂಸ್ ಮಾಡ್ತಾರೆ ಬೇರೆ, ಮತ್ತೆ ಇದನ್ನ ಮಸಾಲೆ ಪದಾರ್ಥಗೂ ಯೂಸ್ ಮಾಡ್ತಾರೆ ಸರ್. ಯಾವ್ದು ಮಗ್ಗು ಅಂದ್ರೆ ಮಿಡಿಕಾಯಿ ಅಂತೀವಲ್ಲ ಅದನ್ನು ಉಪಯೋಗ ಮಾಡ್ತಾರೆ. ಕಾಂಡನ ಅದನ್ನ ನಾವು ಇದಕ್ಕೆ ಉಪಯೋಗ ಮಾಡ್ಬೋದು ಸರ್. ಏನು ಅದು ಬಹಳಷ್ಟು ದೊಡ್ಡದಿತ್ತಂದ್ರೆ ಕಾಂಡ ಅಂದ್ರೆ ಟಿಂಬರ್ ಸೈಜ್ ಇತ್ತಂದ್ರೆ ಟಿಂಬರ್ ಆಗಿ ಯೂಸ್ ಮಾಡ್ಬೋದು. ಅದಕ್ಕೂ ಬೇಡಿಕೆ ಇದೆಯಾ? ಹಾ, ಟಿಂಬರ್ ಬೇಡಿಕೆ ಅಷ್ಟು ಬಹಳಷ್ಟು ಬೇಡಿಕೆ ಇಲ್ಲ ಸರ್. ಮಧ್ಯಮ ವರ್ಗದ ಏನಾದ್ರೂ ಉಪಕರಣಗಳು ಮಾಡ್ಬೇಕಂದ್ರೆ ಉಪಯೋಗ ಮಾಡಬಹುದು. ಮುಖ್ಯವಾಗಿ ಸಿನಿಮಮ್ನ ಎಲ್ಲಿ ಅದನ್ನ ವುಡ್ ಆಗಿ ಉಪಯೋಗ ಮಾಡಲ್ಲ ಸರ್. ಅದು ಮುಖ್ಯವಾಗಿ ತೊಗಟೆ ಎಲೆ ಮತ್ತೆ ಇದಕ್ಕಷ್ಟೇ ಉಪಯೋಗ ಮಾಡ್ತಾರೆ. ಅಂದ್ರೆ ನಡುತೋಪುಗಳನ್ನ ಬೆಳೆದಾಗ ಯಾರು ಅಷ್ಟು ದೊಡ್ಡ ಗಾತ್ರ ಬೆಳೆಯಕ್ ಬಿಡಂಗಿಲ್ಲ. ಮತ್ತೆ ಇದ್ರ ಬೇಸಾಯ ಕ್ರಮ ಬಹಳ ಕಷ್ಟದ್ದು ಅಥವಾ ಸರಳವಾಗಿ ಅರಣ್ಯ ಬೆಳೆ ಬೆಳೆದಂಗೆ ತಾನು ಏನು ಕಾಳಜಿ ವಹಿಸಲು? ಬೇಸಾಯ ಕ್ರಮ ಬಹಳ ಸುಲಭ ಸರ್. ಇದನ್ನ ನಾವು ಎಲ್ಲಾ ಮಣ್ಣುಗಳಲ್ಲಿ ಬೆಳಿಬಹುದು. ಆದ್ರೆ ಈ ಮಣ್ಣು ಮರಳು ಮಿಶ್ರಿತ ಮತ್ತು ಸಾವಯುಕ್ತ ಮಣ್ಣಾದ್ರೆ ಈ ಬೆಳೆಗೆ ಬಹಳಷ್ಟು ಹೆಚ್ಚು ಲಾಭದಾಯಕ. ಮತ್ತೆ ಈ ಒಂದು ಕೆಂಪು ಮಿಶ್ರಿತ ಕಂದು ಮಣ್ಣಿನಲ್ಲೂ ಬೆಳಿಬಹುದು. ಮತ್ತೆ ಈ ಒಂದು ಲ್ಯಾಟ್ರೆಟಿಕ್ ಸಾಯಿಲ್ ಅಂತ ಬರುತ್ತೆ, ಆ ಲ್ಯಾಟ್ರೆಟಿಕ್ ಸಾಯಿಲ್ ಕೂಡ ನಾವು ಚೆನ್ನಾಗಿ ಬೆಳಿಬಹುದು. ಮತ್ತೆ ಈ ಗಿಡಕ್ಕೆ ಸುಮಾರು 1500 ರಿಂದ 300 ಮಿಲಿಮೀಟರ್ ಮಳೆ ವಾರ್ಷಿಕ ಮಳೆ ಬರುವಂತ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆದಿದೆ. ಮತ್ತೆ ತಾಪಮಾನ ಅಂದ್ರೆ ಟೆಂಪರೇಚರ್ ಏನಿದೆಯಲ್ಲ 25-30 ಡಿಗ್ರಿ ಸೆಂಟಿಗ್ರೇಡ್ ಇರುವಂತ ಪ್ರದೇಶಗಳಲ್ಲಿ ಕೂಡ ಇದನ್ನ ಹೆಚ್ಚಾಗಿ ಬೆಳಿಬಹುದು. ಮಳೆ ಹೆಚ್ಚಾಗಿ ಆಗುವಂತ ಪ್ರದೇಶಕ್ಕೆ ಇದು ಸೂಕ್ತನಾ? ಆದ್ರೆ ಜೌಗು ಪ್ರದೇಶಗಳಲ್ಲಿ ಇದು ಬೆಳೆಯಲು ಕಠಿಣ ಸರ್. ಜೌಗು ಪ್ರದೇಶಗಳು ಏನಂತ ಅದ್ರದ್ದು ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ನೀರ್ ನಿಲ್ಬಾರ್ದು. ನೀರ್ ನಿಂತ್ರೆ ಅದು ಬೆಳೆಗೆ ಚೆನ್ನಾಗಿ ಫಸ್ಟ್ ಗೆ ಸುಮಾರು 1-2 ವರ್ಷ ಅದನ್ನ ಸ್ವಲ್ಪ ನೀರಾವರಿ ನೀರ್ ಮುಖಾಂತರ ಸ್ವಲ್ಪ ಚೆನ್ನಾಗಿ ಬೆಳೆಸಬೇಕು. 2 ವರ್ಷ ನಂತರ ಆ ಗಿಡಕ್ಕೆ ಅಷ್ಟು ನೀರಾವರಿ ಏನು ಬೇಕಾಗಲ್ಲ. ಈ ಬ್ಲಾಕ್ ಕಾಟನ್ ಸಾಯಿಲ್ ಇರ್ತಲ್ಲ, ಅಲ್ಲಿ ಬೆಳಿಬಹುದಾ? ಬ್ಲಾಕ್ ಕಾಟನ್ ಸಾಯಿಲ್ ಸ್ವಲ್ಪ ಮರಳು ಮಿಶ್ರಿತ ಇದ್ರೆ ಚೆನ್ನಾಗಿ ಬರುತ್ತೆ. ಮರಳು ಮಿಶ್ರಿತ ಬೇಕೇ ಬೇಕು ಅದಕ್ಕೆಲ್ಲ. ಮರಳು ಮಿಶ್ರಿತ ಮಣ್ಣು, ಕಂದು ಮಣ್ಣು, ಕೆಂಪು ಮಣ್ಣು, ಇಲ್ಲ ಲ್ಯಾಟ್ರೆಟಿಕ್ ಸಾಯಿಲ್ ಅಂತ ಬರುತ್ತೆ. ಸ್ವಲ್ಪ ಕಲ್ಲು ಮಿಶ್ರಿತ ಕೆಂಪು ಮಣ್ಣು ಈ ಕಡೆ ಉತ್ತರ ಕನ್ನಡದಲ್ಲೆಲ್ಲ ಇರುತ್ತಲ್ಲ, ಆ ತರ ಮಣ್ಣಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಈ ಚೆಕ್ಕೆ ಕರಾವಳಿ ಪ್ರದೇಶಗಳಲ್ಲಿ ಬಹಳಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ? ಈ ಚೆಕ್ಕೆ ಎಲೆಗಳು, ಒಣಗಿದ ಎಲೆಗಳು ಮತ್ತೆ ಮೊಗ್ಗು ಇವೆಲ್ಲವನ್ನು ಕೂಡ ನಾವು ನೋಡಿಕೊಂಡಾಗ ನೀವು ಸಂಶೋಧನೆ ಮಾಡಿದ ಪ್ರಕಾರ ಒಂದು ಗಿಡಕ್ಕೆ ಎಷ್ಟು ಬರುತ್ತೆ ಮತ್ತು ರೈತರಿಗೆ ಒಂದು ಗಿಡದಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ? ಸುಮಾರು ಈಗ ಇದು ಮೊಗ್ಗು ಆದ್ರೆ ಸರ್ ಒಂದು ಗಿಡ ಅಂದ್ರೆ ಸುಮಾರು 4-8 ವರ್ಷದ ಗಿಡದಲ್ಲಿ 1.5 ಕೆಜಿ ಅಂದ್ರೆ ಅದನ್ನ ಒಣಗಿಸಿದ್ಮೇಲೆ ಕಂಪ್ಲೀಟ್ ಒಣಗಿಸಿದ್ಮೇಲೆ ಈಗ ಹಸಿ ಕಾಯಿ ಏನಿರುತ್ತಲ್ಲ ಅದ್ರ ಒಂದಷ್ಟು ನಿಮ್ಗೆ ಒಣಗಿಸಿದ್ಮೇಲೆ ಬರುತ್ತೆ. ಈಗ 3 ಕೆಜಿ ಹಸಿ ಕಾಯಿ ಸಿಕ್ಕಂದ್ರೆ 1 ಕೆಜಿ ನಿಮ್ಗೆ ಒಣಗಿದ ಮೊಗ್ಗು ಸಿಗುತ್ತೆ. ಸುಮಾರು 3-4 ವರ್ಷದ ನಂತರ 60-125 ಕೆಜಿನ ಇದು ಪಡಿಬಹುದು, ಯಾವ್ದೋ ತೊಗಟೆ. ಮತ್ತೆ 10-11 ವರ್ಷ ನಡುತೋಪುಗಳಲ್ಲಾದ್ರೆ 225-300 ಕೆಜಿ ಅಥವಾ 400 ಕೆಜಿ ತೊಗಟೆನ ತೆಗಿಬಹುದು. ಸೊ ಈ ಪ್ಲಾಂಟೇಶನ್ ಅಲ್ಲಿ ಮತ್ತೆ ಈ ತೊಗಟೆ ಅಲ್ಲೇ ಅಲ್ಲದೆ ಮತ್ತೆ ಅದ್ರ ಪೇರ್ ಪಾರ್ಟ್ಸ್ ಅಂದ್ರೆ ನಾವು ತೊಗಟೆ ಕಟಾವ್ ಮಾಡ್ಬೇಕಾದ್ರೆ ಅದರಲ್ಲಿ ಉಳಿದಂತ ಭಾಗ ಇರ್ತಾವಲ್ಲ ಅದು ಫಿಲ್ಲಿಂಗ್ಸ್ ಅಂಡ್ ಫೆದರಿಂಗ್ಸ್ ಅಂತ ಕರಿತೀವಿ ನಾವು. ಸೊ ಅದು ಒಂದು 70-75 ಕೆಜಿ ಸಿಗುತ್ತೆ ಒಂದು ಹೆಕ್ಟರ್ಗೆ. ಮತ್ತೆ 1 ಟನ್ ನಿಮ್ಗೆ ಎಲೆ ಸಿಗುತ್ತೆ, ನಮ್ಮ ಅಂದ್ರೆ ದಾಲ್ಚಿನ್ನಿ ಎಲೆನ. ಇದನ್ನ ನಾವು ಎಣ್ಣೆ ತಯಾರಿಸಲು ಉಪಯೋಗಿಸಬಹುದು. ನೀವು ಮಗ್ಗಗೆ ದಾಲ್ಚಿನ್ನಿನ ಬೆಳೆಸಬೇಕಾದ್ರೆ ನೀವು ಅಷ್ಟು ಕಡಿಮೆ ಅಂತರದಲ್ಲಿ ಮಗ್ಗಗೆ ಬೆಳೆಸಿದ್ರೆ ನಿಮ್ಗೆ ಅಷ್ಟು ಲಾಭದಾಯಕ ಆಗಲ್ಲ. ಹಾಗಾಗಿ ಕೃಷಿ ಅರಣ್ಯ ಪದ್ಧತಿಯಲ್ಲಿ ನೀವು ಅಂದ್ರೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಈ ದಾಲ್ಚಿನ್ನಿ ಗಿಡನ ಬೆಳೆಸಿದ್ರೆ ಈಗ 1 ಹೆಕ್ಟೇರ್ಗೆ ಸುಮಾರು 150 ಗಿಡ ಅಂದ್ರೆ ಮಾವು ಅಥವಾ ಸಪೋಟ ಅಥವಾ ಕರಿಬೇವು ಗಿಡಗಳ ಮಧ್ಯೆ ನಿಮ್ಗೆ ಅಟ್ಲೀಸ್ಟ್ ಒಂದು 10x10 meters ಡಿಫ್ರೆನ್ಸ್ ಎಲ್ಲ ಹಾಕಿದ್ರೆ 100 ಗಿಡ ಕುಂದಿರ್ತವೆ. ಒಂದು ಗಿಡಕ್ಕೆ ನೀವು 1.5 ಕೆಜಿ ಹಿಡಿದ್ರು ಕೂಡ ಒಂದು 5 ವರ್ಷದ ಮೇಲೆ ನಿಮಗೆ 1 ಕೆಜಿಗೆ ಈಗ ಸದ್ಯ ಮಾರ್ಕೆಟ್ ಬೆಲೆ 1,200 ರೂಪಾಯಿ ಇರುತ್ತೆ. ಸುಮಾರು 1.5-3 ಲಕ್ಷ ನಿಮಗೆ ಬರೀ ಒಣಗಿದ ಅಂದ್ರೆ ಇಮ್ಯಾಟಿಕ್ ಮಿಡಿಕಾಯಿಂದನೇ ಲಾಭ ಬರುತ್ತೆ. ಎಲೆಗಳು ನಿಮ್ಗೆ 1,000-1.5 ಟನ್ ಆಗ್ಬೋದು. ಒಂದು 30 ರೂಪಾಯಿ ಪರ್ ಕೆಜಿ ಹಿಡಿದ್ರು ಕೂಡ ನಿಮ್ಗೆ ಅಲ್ಲಿ ಒಂದು 50,000 ರೂಪಾಯಿ ನಿಮ್ಗೆ ಎಲೆಗಳಿಂದ ಬರುತ್ತೆ. ಮತ್ತೆ ಮಿಶ್ರ ಬೆಳೆಯಿಂದ 1 ಲಕ್ಷ ರೂಪಾಯಿ ಬಂದ ಕೂಡ ಸುಮಾರು ನಿಮಗೆ ಒಂದು 4 ಲಕ್ಷ ಆಗುತ್ತೆ. 1 ಲಕ್ಷ ನೀವು ನಿಮ್ದು ಖರ್ಚು ಅಂದ್ರೆ ಬೆಳೆಸಲು ಏನ್ ಖರ್ಚು ತೆಗೆದಿರ್ತಾರ ತೆಗೆದ್ರೆ ನಿಮ್ಗೆ ನಿವ್ವಳ ಆದಾಯ 1-3 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬರುತ್ತೆ. ಒಂದ್ ವರ್ಷಕ್ಕೆ ಅನ್ನೋದಕ್ಕಿಂತ ಒಂದ್ ಕಟಾವಿಗೆ ಅಲ್ಲ ಒಂದು ಇದು ನೀವು ಇಲ್ಲಿ ಅಂದ್ರೆ ತೊಗಟೆ ತೆಗೆಯಂಗಿಲ್ಲ, ಇದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮಾಡಿದಾಗ. ಆದ್ರೆ ನೀವು ನೆಡುತೋಪುಗಳಲ್ಲಿ ನೀವು ತೊಗಟೆಗೋಸ್ಕರ ಬೆಳೆದ್ರೆ ಅಲ್ಲಿ ಏನಿರುತ್ತೆ ಗಿಡಗಳಿಂದ ಗಿಡಕ್ಕೆ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ. ನೀವು 1 ಹೆಕ್ಟೇರ್ಗಲ್ಲಿ ನೀವು 3,000-3.5 ಸಾವಿರ ಗಿಡ ನೀವು ಹಾಕ್ಬೋದು ನೆಡುತೋಪುಗಳಲ್ಲಿ. ಅವಾಗ ಏನಾಗುತ್ತೆ ನಿಮ್ದು ಒಟ್ಟು ಒಂದು ರಿಸರ್ಚ್ ಪ್ರಕಾರ ಸುಮಾರು 4-4.5 ಲಕ್ಷ ನಿಮ್ಗೆ ನಿವ್ವಳ ಆದಾಯ ಬರುತ್ತೆ ಅಲ್ವಾ ಪ್ರತಿ ವರ್ಷ? ಪ್ರತಿ ವರ್ಷ. ಅಂದ್ರೆ ನಮಗೆ ಬೇರೆ ಬೆಳೆ ಪರ್ಯಾಯ ಯಾವುದು ಅಂತ ಹೇಳಿದಾಗ ನೀವು ಈ ರೀತಿ ದಾಲ್ಚಿನ್ನಿ ಬೆಳೀರಿ ಅಂತ ಹೇಳ್ಬೋದು ಧೈರ್ಯವಾಗಿ ಅಲ್ಲ. ದಾಲ್ಚಿನ್ನಿ ಈಗ ಬಹಳ ಡ್ರೈ ಅಂದ್ರೆ ನಿಮ್ಗೆ ಮಳೆ ಕಡಿಮೆ ಇರುವಂತ ಪ್ರದೇಶಗಳಲ್ಲಿ ಇನ್ನು ಯಾರು ಅದನ್ನ ಪ್ಲಾನ್ ನೆಡುತೋಪುಗಳನ್ನ ಮಾಡಿಲ್ಲ ಸರ್. ಈಗ ಇಲ್ಲಿ ನಾನೇ ಒಂದು ಗೆಜ್ಜೆಹಳ್ಳಿ ಅಂತ ಬರುತ್ತೆ ಇಲ್ಲೇ ಅಂಗಲ್ ಹತ್ರ, ಒಬ್ಬ ರೈತ 125 ಗಿಡ ಹಾಕಿದ್ದಾನೆ. ಆ ಗಿಡದಲ್ಲಿ 1 ವರ್ಷಕ್ಕೆ ನಾವೇ ಹಾರ್ವೆಸ್ಟ್ ಮಾಡ್ಕೊಟ್ಟಿದ್ವಿ ಅಂದ್ರೆ ಮಿಡಿಕಾಯಿನ ಅವ ಲಾಸ್ಟ್ ಇಯರ್ ಸುಮಾರು 1.5 ಲಕ್ಷದಿಂದ 2 ವರ್ಷ ಮೆಡಿಕಾಯಿಂದ ಒಂದೇ ತಗೊಂಡ್ ಲಾಭ ಪಡೆದಿದ್ದಾರೆ. ಹಂಗೆಲ್ಲ ಯಶೋಗಾಥೆಗಳು ಇದಾವ, ನಿಮಗೆ ಧೈರ್ಯ ಬಂದಿದೆ. ಇಲ್ಲಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ನಡೆತೋಪಗಳನ್ನ ಬೆಳೆಸಿದ್ದಾರೆ. ಎಲ್ಲ ಇಲ್ಲೆಲ್ಲ ಏನ್ ಎಲ್ಲ ನಡೆತೋಪಗಳನ್ನ ಬೆಳೆಸಿ ಅವನ್ನೆಲ್ಲ ಪ್ರತಿ ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮೊಗ್ಗು ಮತ್ತೆ ತೊಗಟೆ ಅಂತ ಸಾರಿ ತೊಗಟೆ ಅಲ್ಲ ಮಿಡಿಕಾಯಿ ಶೇಖರಣೆ ಮಾಡೋಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ದಾಲ್ಚಿನ್ನಿ ಬೆಳಿಬೇಕು ಅಂತೇಳಿದಾಗ ಮುಖ್ಯ ಬೆಳೆಯಾಗಿಯೂ ಕೂಡ ಆಯ್ಕೆ ಮಾಡ್ಕೋಬಹುದು, ಮಿಶ್ರ ಬೆಳೆಯಾಗಿಯೂ ಕೂಡ ಆಯ್ಕೆ ಮಾಡ್ಕೋಬಹುದು. ಮಾರಾಟಕ್ಕೆ ಮುಖ್ಯ ಲಾಭ ಅಂದ್ರೆ ಒಂದು 2 ವರ್ಷ ಆದ್ಮೇಲೆ ನೀವು ಅದಕ್ಕೆ ಆರೈಕೆ ಏನು ಅಷ್ಟು ಬೇಕಾಗಲ್ಲ, ಆರೈಕೆ ಬಹಳಷ್ಟು ಬೇಕಾಗಲ್ಲ. ಸುಮಾರು 1-2 ವರ್ಷ ಅದನ್ನ ಜೋಪಾನ ಮಾಡಿದ್ರೆ 2 ವರ್ಷದ ನಂತರ ಅದಕ್ಕೆ ಅಷ್ಟು ನೀವು ಜೋಪಾನ ಅಂದ್ರೆ ನೀರಾವರಿ ಆಯ್ತು ತೀರಾ ಕಾಳಜಿ ವಹಿಸುವಂತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ, ನೆಡುತೋಪಗಳನ್ನ ಮಾಡಿದ್ರೆ ನೀರನ್ನು ಅಷ್ಟೊಂದು ಬಯಸಲ್ಲ. ಆಯ್ತು ಅಲ್ಲ, 2-3 ವರ್ಷ ಆದ್ಮೇಲೆ ನೀರು ಅದು ಬಹಳ ಬಯಸಂಗಿಲ್ಲ. ಮತ್ತೆ ಇದು 8 ವರ್ಷದ ತನಕ ಬೆಳಿಬಹುದು? ಹಿಂಗೆ ಸುಮಾರು 35-40 ವರ್ಷದ ಮಟ್ಟ ಬೆಳಿಬಹುದು. ಈಗ 20 ವರ್ಷದವರೆಗೂ ನಿಮ್ದು ಇಳುವರಿ ಏನಿದೆಯಲ್ಲ ಹೆಚ್ಚಾಗ್ತಾ ಇರ್ತದೆ, 20 ವರ್ಷದ ನಂತರ ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. ಆ ನಂತರ ನಮಗೆ ಟಿಂಬರ್ ಕೂಡ ಸಿಗುತ್ತೆ ಅದು ಅಲ್ಲ, 25-30 ವರ್ಷ ಅಂದ್ರೆ. ಅರೆ ಟಿಂಬರ್ ಅಂದ್ರೆ ನೀವು ಟಿಂಬರ್ಗೋಸ್ಕರ ಬೆಳೆಸಂಗಿಲ್ಲ ಸರ್, ಟಿಂಬರ್ ಅದನ್ನ ಉಪಯೋಗ ಮಾಡಿದ್ರೆ ನಿಮ್ಮ ಗಿಡ ಕಡಿಬೇಕಾಗುತ್ತೆ. ಅಲ್ಲಲ್ಲ, ಈಗ ಅಲ್ಲ ನಾ ಹೇಳುದು, 30 ವರ್ಷ ಆದ ನಂತರ ಇಳುವರಿ ಕಡಿಮೆ ಹಾಕೋಂತ ಹೋಗುತ್ತೆ, ಅವಾಗ ನಾವು ಆ ಗಿಡ ತೆಗಿಬೇಕಾಗತ್ತೆ. ಅವಾಗ ಎಲೆನೂ ಸಿಕ್ತು ಮೊಗ್ಗು ಸಿಕ್ತು. ನೀವು ಮರಗಳ ರೀತಿಯಲ್ಲಿ ಬೆಳೆಸಿದ್ರೆ ನಿಮಗ್ ಟಿಂಬರ್ ಸಿಗುತ್ತೆ. ನೀವು ಮರಗಳ ರೀತಿ ಬೆಳೆಸಂಗೇ ಇಲ್ಲಲ್ಲ ಸರ್. ಇಷ್ಟೆಲ್ಲ ಮಾಹಿತಿ, ಒಟ್ಟಾರೆ ಏನ್ ಹೇಳ್ತೀರಿ ಹನುಮಂತ ಅವ್ರ? ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ದಾಲ್ಚಿನ್ನಿ ಬೆಳೆಗೆ ಬಹಳಷ್ಟು ಬೇಡಿಕೆ ಇದೆ. ಯಾಕಂದ್ರೆ ಮೊದ್ಲೆಲ್ಲ ಹಿಂದಿನ ಕಾಲದಲ್ಲಿ ಅದನ್ನ ತೊಗಟೆಗಷ್ಟೇ ಉಪಯೋಗ ಮಾಡ್ತಾರೆ, ಮತ್ತೆ ಎಲೆಗಳಿಗಷ್ಟೇ ಉಪಯೋಗ ಮಾಡ್ತಾರೆ ಅಂತ ಇತ್ತು. ಅಂದ್ರೆ ತೊಗಟೆನ ಮುಖ್ಯವಾಗಿ ಸಾಂಬಾರ್ ಪದಾರ್ಥ, ಎಲೆಗಳನ್ನ ನಾವು ಪಲಾವ್ ಅಲ್ಲಿ ಹಾಕಕ್ಕೆ, ಮತ್ತೆ ಅದು ಅಲ್ಲದೆ ಎಲೆ ಮತ್ತು ತೊಗಟೆನ ಏನ್ ಮಾಡ್ತಿದ್ರು, ಸುಗಂಧ ದ್ರವ್ಯ ಎಣ್ಣೆ ಅಂದ್ರೆ ಈ ಸೇಂತು ಮತ್ತೆ ಸಾಬೂನುಗಳಲ್ಲಿ ಉಪಯೋಗಿಸ್ತಾರೆ ಅದನ್ನ. ಅದರಲ್ಲಿ ಉಪಯೋಗಿಸೋದಕ್ಕೆ ಬಹಳಷ್ಟು ಬೇಡಿಕೆ ಇತ್ತು. ಆದ್ರೆ ದಾಲ್ಚಿನ್ನಿ ಬೆಳೆ ಬೇಸಾಯ ಕ್ರಮಗಳು ಕುರಿತು ಇದುವರೆಗೂ ಶಿರಸಿ ಅರಣ್ಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹನುಮಂತ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕ್ಷಯ ರೋಗಿಗಳು ಬಹುಬೇಗ COVID-19 ತುತ್ತಾಗುತ್ತಾರೆ. COVID-19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ COVID-19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ COVID-19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.

ಅಕ್ಕಿ ದೋರೆ ತುಮರು ನಕಾಯ ಅಕ್ಕಿ ದೋರೆ ರಾಮ ಸೇರೆ ಮಾರೋ ಬಾಂಗೆ ಮೇರ್ಯ ಮಾಲಾರೆ ಚಂದಡಿ ರೇ ಬಾಡೆ ಮಂಗಳೂರು ಮರಾಮ ಜೀವ ಸುಚಾರೆ ಮಂಗಳೂರು ರಾಮ ಜೀವ ಸೋಚಾರೆ ಮಂಗಳೂರು ರಾಮ ಜೀವ ಸೋಚಾರೆ ಬಾಯೋ ಗೇಡ ಮಂಗಳೂರು